ಕ್ಷೇತ್ರಮೂರ್ತಿ ದಿಗ್ವಿಜಯ ಲಕ್ಷ್ಮೀನರಸಿಂಹ ಅಭಿನ್ನ ಶ್ರೀಮೂಲಸೀತಾಸಮೇತ ಶ್ರೀಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸಾದಿ ಅನಂತ ಅವತಾರಾತ್ಮಕ ಬಿಂಬಮೂರ್ತಿ ಪ್ರೇರಣೆಯ ಬಿಂಬಮೂರ್ತಿ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಪ್ತಿ ಗಾಯತ್ರೀ ಜಪಂ ಸಮಸ್ತ ಗುರುಣಾಂ ಸನ್ನಿಧಾನೋಪೇತ ಶ್ರೀ ಸತ್ಯಾತ್ಮತೀರ್ಥ ಗುರುಣಾಂ ಸನ್ನಿಧೌ ಅಹಂ ಕರಿಷ್ಯೇ. ಎಲ್ಲ ಹೆಂಗಸರು ಹೇಳಬೇಕು. ರಾಮಕೃಷ್ಣ ಮಂತ್ರ ಜಪಂ ಕರಿಷ್ಯೆ. ಗಂಡಸರೆಲ್ಲರೂ ಗಾಯತ್ರಿ ಜಪದ ಅಂಗವಾಗಿ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಣವಸ್ಯ ಪರಬ್ರಹ್ಮಾರಡಿಹಿ ಪರಮಾತ್ಮ ದೇವತಾ ದೈವೀ ಗಾಯತ್ರಿ ಛಂದ ಪ್ರಾಣಾಯಾಮೇ ವಿನಿಯೋಗ. ಓಂ ಭೂಹೂಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪೋಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. अस्य श्री गायत्री मंत्रस्य विश्वामित्र ऋषिः तत्सवितुः एल्लरू हेळि अंगुष्ठाभ्यां नमः वरेण्यं तर्जनीभ्यां नमः भर्गो देवस्य मध्यमाभ्यां नमः धीमहि अनामिकाभ्यां नमः धियो यो नः कनिष्ठिकाभ्यां नमः प्रचोदयात् करतलकरपृष्ठाभ्यां नमः ಎಲ್ಲರೂ ಆಸೀನರಾಗ್ರಿ. ತತ್ಸವಿತುಃ ಹೃದಯಾಯ ನಮಃ ವರೇಣ್ಯಂ ಶಿರಸೇ ಸ್ವಾಹ ಭರ್ಗೋ ದೇವಸ್ಯ ಶಿಖಾಯೈ ವೌಷಟ್ ಧೀಮಹಿ ಕವಚಾಯ ಹುಂ ಧಿಯೋ ಯೋ ನಃ ನೇತ್ರಾಭ್ಯಾಂ ವೌಷಟ್ ಪ್ರಚೋದಯಾತ್ ಅಸ್ತ್ರಾಯ ಪಟ್ ಇತಿ ದಿಗ್ಬಂಧಃ ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿಃ ಗಾಯತ್ರಿ ಛಂದಃ ಸವಿತೃನಾಮಕ ಲಕ್ಷ್ಮೀನಾರಾಯಣೋ ದೇವತಾ ಧ್ಯಾನೇ ವಿನಿಯೋಗಃ ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣಃ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟೀ ಹಾರೀ ಹಿರಣ್ಮಯ ವಪುಃ ಧೃತಶಂಖಚಕ್ರಃ ರಕ್ತವರ್ಣ ಅಗ್ನಿರ್ಮುಖಂ ಬ್ರಹ್ಮಶಿರಃ ವಿಷ್ಣುಹೃದಯಂ ರುದ್ರೋಲಲಾಟಃ ಪೃಥ್ವೀ ಯೋನಿ ಪ್ರಾಣಪಾನ ವ್ಯಾನೋದಾನ ಸಮಾನ ಸಪ್ರಾಣ ಶ್ವೇತವರ್ಣ ಸಾಂಖ್ಯಾಯನ ಸಗೋತ್ರ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೆ. ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ. ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ಪರಮ ಗುರುಗಳ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವೇದವ್ಯಾಸ ದೇವರ ಭಾರತಿ ಸರಸ್ವತಿ ವಾಯುದೇವರು ಬ್ರಹ್ಮದೇವರು ಲಕ್ಷ್ಮೀ ನಾರಾಯಣ ಗಾಯತ್ರಿ ಪ್ರತಿಪಾದ್ಯನಾದ ಸವಿತ್ರ ನಾರಾಯಣ ಮೋಕ್ಷ ನೀಡುವ ವಾಸುದೇವ ಎಲ್ಲರ ಸ್ಮರಣೆಯನ್ನು ಮಾಡಿ ಭಕ್ತಿಯಿಂದ ಕಣ್ಣು ಮುಚ್ಚಿ ಏಕಾಗ್ರ ಮನಸ್ಸಿನಿಂದ ಅಂತರ್ಯಾಮಿಯಾದ ಭಗವಂತನ ಚಿಂತನದೊಂದಿಗೆ ಗಾಯತ್ರಿಯ ಜಪವನ್ನು ಪುರುಷರು ಸ್ತ್ರೀಯರು ರಾಮಕೃಷ್ಣ ಮಂತ್ರದ ಜಪವನ್ನು ಮುಂದುವರೆಸಿ ಮನಸ್ಸು ಆಚೆ ಈಚೆ ಹೋಗದಂತೆ ಪ್ರಯತ್ನ ಆಚೆ ಈಚೆ ಮನಸ್ಸು ಹರಿದಾಡದಂತೆ ಭದ್ರವಾಗಿ ಮನಸ್ಸನ್ನು ನಿನ್ನ ಪಾದಗಳಲ್ಲಿ ನೆಲೆಸುವಂತೆ ಮಾಡೆಂಬ ಪ್ರಾರ್ಥನೆ ಎರಡರೊಂದಿಗೆ ಜಪದ ಅನುಷ್ಠಾನ ನಾನೀಗ ಈ ಬಾಹ್ಯವಾದ ಮರ್ತ್ಯವಾದ ನಶ್ವರವಾದ ವಿಷಯ ಭೋಗಗಳ ಸೆಳೆತ ಉಳ್ಳ ಪ್ರಪಂಚದ ಮಧ್ಯದಲ್ಲಿ ಇಲ್ಲ ಜ್ಞಾನಿಗಳ ಲೋಕದಲ್ಲಿದ್ದೇನೆ ಮಹಾಮಹಾ ಸಾಧಕ ದಾಸರು ವಿದ್ವಾಂಸರು ಯತಿಗಳು ಋಷಿಗಳು ಮುನಿಗಳು ದೇವತೆಗಳು ವಾಯುದೇವರು ಭಗವಂತ ಪಾಪಿಯಾದರೂ ನನ್ನನ್ನು ನನ್ನ ಗುರುಗಳ ಮುಖ ನೋಡಿ ಅವರ ಸಾಧನೆಯನ್ನು ಕಂಡು ಸನಿಹಕ್ಕೆ ಕರೆದುಕೊಂಡು ಭಗವಂತ ಕೂಡಿಸಿಕೊಂಡಿದ್ದಾನೆ ಭಾವಿಸಿಕೊಳ್ಳಿ ನಾನುಂಟು ಗುರುಗಳುಂಟು ದೇವತೆಗಳುಂಟು ವಾಯುದೇವರುಂಟು ಭಗವಂತನುಂಟು ಇನ್ನುಳಿದ ಯಾವ ವಸ್ತು ವ್ಯಕ್ತಿ ನನ್ನ ಸುತ್ತಮುತ್ತ ಇಲ್ಲ ನನ್ನ ಏಕಾಂತದ ಅಳಲುಗಳನ್ನು ಭಗವಂತನ ಎದರಿಗೆ ತೋಡಿಕೊಳ್ಳುವುದಕ್ಕಿದೊಂದೇ ಅವಕಾಶ ಅನಾದಿ ಕಾಲದ ಋಣಾನುಬಂಧ ಇರುವ ಆ ಸ್ವಾಮಿಯ ಪ್ರೇಮದ ತೋಳಿನ ಅಪ್ಪುಗೆಯಲ್ಲಿ ಅವನ ಅನಂತ ವಾತ್ಸಲ್ಯಪೂರಿತ ಅಭಿಮಾನದ ಆಲಿಂಗನದಲ್ಲಿ ಅವನು ಮಾಡಿದ ಉಪಕಾರಗಳನ್ನು ನನ್ನ ತೊದಲು ನುಡಿಗಳಿಂದ ಭಿನ್ನವಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಯುವ ನನಗೆ ಇನ್ನೂ ಅವಶ್ಯಕತೆ ಇರುವ ಅಪೇಕ್ಷೆಗಳನ್ನು ಮುಂದಿಟ್ಟು ಪ್ರೀತಿಯ ಮಂದಹಾಸ ಬೀರುವ ಇದೇ ಪ್ರಸಂಗದಲ್ಲಿ ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಿಕ್ಕ ಬಹುದೊಡ್ಡ ಅವಕಾಶ. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಕೋಟಿ ಕೋಟಿ ಕೋಟಿ ಕೋಟಿ ಜನ್ಮಗಳ ನಂತರ ಈ ಸಾಧನ ಶರೀರ ನಮಗೆ ಸಿಕ್ಕಿದೆ, ನೀನು ದಯಪಾಲಿಸಿದ್ದಿ. ನಾನು ಪಾಪಾತ್ಮ, ಸದುಪಯೋಗವನ್ನು ಮಾಡಿಕೊಳ್ತಾ ಇಲ್ಲ, ದಿನವಿಡೀ ಹಾಳು ಹರಟೆಯಲ್ಲಿ ಕಳೆಯುವೆ. ಆಗೊಮ್ಮೆ ಈಗೊಮ್ಮೆ ನಿನಗೆ ಸುತ್ತಿ ಬಂದರೆ, ಕೈಯೊಂದು ಮುಗಿದರೆ ನನ್ನ ಸಮಾನ ಧರ್ಮಾತ್ಮ ಇನ್ನೊಬ್ಬನಿಲ್ಲ ಅನ್ನುವ ಅಮಲಿನಲ್ಲಿ ಮೆರೆಯುತ್ತೇನೆ. ಸಜ್ಜನರ ಸಹವಾಸದಲ್ಲಿ, ಶಾಸ್ತ್ರಗಳ ಚಿಂತನೆಯಲ್ಲಿ, ನಾನು ಮಾಡುವ ಈ ಸಾಧನೆ ಎಷ್ಟು ಅಲ್ಪ ಅಷ್ಟಕ್ಕೆ ನನಗೆ ಬಂದ ಈ ಅಹಂಕಾರ ಎಷ್ಟು ತ್ಯಾಜ್ಯ. ನಿನ್ನ ಕರುಣೆಯಿಂದ ಈ ಅರಿವು ಈಗ ನನಗೆ ಬರ್ತಾ ಇದೆ. ಅರಿವು ಇದೆ, ಇನ್ನೂ ಸುಧಾರಣೆ ಇಲ್ಲ. ತಂದೆ ತಾಯಿ ಗುರು ಅಣ್ಣ ಸರ್ವಸ್ವ ನೀನೇ ಸ್ವಾಮಿ. ಕಾರುಣ್ಯ ತುಂಬಿದ ಜ್ಞಾನಿಗಳೇ ಅಜ್ಞಾನಿಗಳನ್ನು ಭಕ್ತರನ್ನು ಕಂಡು ಸುಮ್ಮನಿರಲಾಗದೆ ಉಪದೇಶ ಮಾಡ್ತಾರೆ. ತಿದ್ದಿ ತೀಡಿ ಸನ್ಮಾರ್ಗಕ್ಕೆ ಕರೆತರ್ತಾರೆ. ಕಾರುಣ್ಯ ಸಾಗರನಾದ ನೀನು ನನ್ನನ್ನು ಉದಾಸೀನ ಮಾಡುವುದೇಕೆ? ನನ್ನ ಯೋಗ್ಯತೆಗೆ ಮೀರಿ ಒಂದೂ ನನಗೆ ಬೇಡ. ನಿನ್ನ ಭಕುತರ ಭಕುತ ದಾಸರ ದಾಸರ ದಾಸರ ದಾಸ ಏನೂ ಯೋಗ್ಯತೆ ಇಲ್ಲ ಅನ್ನುವುದಕ್ಕೆ ಸಾಧ್ಯ ಇಲ್ಲ. ಅಲ್ಪ ಸ್ವಲ್ಪ ನಿನ್ನ ಸ್ಮರಣೆ, ನಿನ್ನ ಗುಣಗಳ ಚಿಂತನ, ಕಾಲ ಕಾಲಕ್ಕೆ ಕ್ರಿಯಾವಸಾನೇ ಪ್ರಯತಸ್ಮರೇತ್, ವ್ಯಾಸನಾಗಿ ಭಾಗವತದಲ್ಲಿ ಹೇಳಿದೆ ನೀನೇ ಕ್ರಿಯಾವಸಾನೇ ಪ್ರಯತಸ್ಮರೇತ್. ಸ್ನಾನವಾದರೆ, ಊಟವಾದರೆ, ಮಲಗೆದ್ದರೆ, ದಾನ ಮಾಡಿದರೆ, ಧರ್ಮ ಮಾಡಿದರೆ, ಉಪಕಾರ ಮಾಡಿದರೆ, ನನ್ನ ರೂಪದ ಚಿಂತನ ಮಾಡಿ ನನ್ನ ಉಪಕಾರವನ್ನು ಸ್ಮರಿಸಿ ಅಂತ. ವ್ಯಾಸನಾಗಿ ನುಡಿದ ನೀನು ದಾಸನ ಅಳಲನ್ನು ತಿಳಿದು ಒಳಗಿದ್ದು ಪ್ರೇರಿಸಿ ಮಾಡಿ ಮಾಡಿಸುವ ಕಾರುಣ್ಯವನ್ನು ತೋರು. ಇನ್ನೇನು ಬೇಡೋದಿಲ್ಲ. ಅಧರ್ಮದಿಂದ ಹಾಳಾಗುವುದು ಒಂದು, ಧರ್ಮವನ್ನೇ ಮಾಡ್ತಾ ಧರ್ಮದ ಆಡಂಬರ ಸೋಗು ಹಾಕಿ ಅಹಂಕಾರ ಮಮಕಾರ ಡಂಭ ಇವುಗಳಲ್ಲಿ ಮುಳುಗುವ ದೌರ್ಭಾಗ್ಯ ಇನ್ನೊಂದು. ತಾಳಲಾರದೆ ನಿನ್ನ ಎದುರಿಗೆ ದುಃಖವನ್ನು ತೋಡಿಕೊಳ್ತಾ ಇದ್ದೇನೆ, ಅಳತಾ ಇದ್ದೇನೆ. ಅದು ನನ್ನ ಉಕ್ಕೇರಿ ಬಂದ ದುಃಖದ ಸಹಜವಾದ ಆವಿಷ್ಕಾರ ಸ್ವಾಮಿ. ಗೊತ್ತಿಲ್ಲದ ಮಾತನ್ನು ನಿನಗೆ ಹೇಳ್ತೇನೆ ಅಂತ ಭಾವಿಸಬೇಡ. ನೀನು ಹೇಳಬೇಕಾ, ನನಗೆ ಗೊತ್ತಿಲ್ವಾ ಅನ್ನಬೇಡ. ನಿನಗೆ ಗೊತ್ತಿಲ್ಲದ್ದು ಏನು? ತಿಳಿಸುವುದಕ್ಕಲ್ಲ ಹೇಳೋದು, ತಡೆಯಲಾಗದೆ ಹೇಳಿಕೊಳ್ಳೋದು. ಗುರುಗಳಲ್ಲಿದ್ದು ಸಕಲ ಸೌಭಾಗ್ಯದ ವೃಷ್ಟಿಯನ್ನೇ ಮಾಡುತ್ತೇನೆ ಎನ್ನುವ ನಿನ್ನ ಸಂಕಲ್ಪ ಇದೆ ಸ್ವಾಮಿ. ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂತಿತಿ. ಚ್ಯುತಿ ಇಲ್ಲದ ನೀನು, ಚ್ಯುತಿ ಇಲ್ಲದ ಅನುಗ್ರಹವನ್ನು ಗುರುಗಳಲ್ಲಿದ್ದು ಮಾಡುವೆ ಎಂಬುದಾಗಿ ಸಂಕಲ್ಪ ಮಾಡಿದ್ದಿ. ಅದರ ಲಾಭವನ್ನು ಪಡೆಯುವುದಕ್ಕೆ ಗುರುಗಳಲ್ಲಿ ಭಕ್ತಿಯನ್ನು ನೀಡು. ಗುರುಸ್ಮರಣ ಪದೇ ಪದೇ ಬರುವಂತೆ ಮಾಡು. ಪರಮೋಪಕಾರ ಮಾಡುವ ದೇವತೆಗಳ ಸ್ಮರಣೆ. ದೇವಸ್ಯ ಧಿಯಃ ನಃ ಪ್ರಚೋದಯಾತ್. ತತ್ವಾಭಿಮಾನಿ ದೇವತೆಗಳ ಸ್ಮರಣೆ, ಅವರ ಉಪಕಾರದ ಅನುಸಂಧಾನ ಕಾಲ ಕಾಲಕ್ಕೆ ಬರುವಂತೆ ಮಾಡು ದೇವ. ಕಾಲ ಕಾಲಕ್ಕೆ ಬರುವಂತೆ ಮಾಡು. ತುಸು ಕೊಟ್ಟವರಿಗೆ, ಕಾಸು ಕೊಟ್ಟವರಿಗೆ ಉಪಕಾರವನ್ನು ಸ್ಮರಿಸಿ ಕೃತಜ್ಞತೆಗಳನ್ನು ಹೇಳುತ್ತೇವೆ. ಈಸು ಕೊಟ್ಟ ದೇವತೆಗಳನ್ನು ಮರೀತೇವೆ. ನಮ್ಮ ಈ ಅವಿವೇಕಕ್ಕೆ ಕ್ಷಮೆ ಇರಲಿ. ಪರಿವರ್ತನೆಗೆ ದಯೆ ಇರಲಿ. ಸಾಕು ಪರೀಕ್ಷೆ, ಸತ್ವ ಪರೀಕ್ಷೆ ಬೇಡ. ಪರೀಕ್ಷೆಯ ಫಲಿತಾಂಶ ಗೊತ್ತಲ್ಲ ಸ್ವಾಮಿ ನಿನಗೆ. ನಾನು ಎಂದೂ ಉತ್ತೀರ್ಣನಾಗೋದಿಲ್ಲ. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗೋದಿಲ್ಲ ಸ್ವಾಮಿ. ಮುಳುಗಿದ ನನ್ನನ್ನು ಕೈಯೆತ್ತಿ ಎತ್ತಿದರೆ ಉತ್ತೀರ್ಣನಾಗಬಹುದು, ಅದೊಂದೇ ಆಶೆ. ಸ್ವಾಮಿ ನಿನಗೆ ಪ್ರೀತಿಯ ಸೇವೆ, ನಾನೇನು ಮಾಡಬೇಕು ಅದನ್ನು ಮಾಡಿಸು. ನಿನಗೆ ಯಾವುದರಲ್ಲಿ ಪ್ರೀತಿ? ವಾಯೋ ಮುಖ್ಯಧಿಯ, ಅಂತರಂಗ ಭಕ್ತನಾದ, ಬಲಗೈ ಬಂಟನಾದ, ಸದಾ ನಿನ್ನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ನೆಟ್ಟ, ಜಗದ ಎಲ್ಲ ಕಾರ್ಯಗಳನ್ನು ಮಾಡಿದರೂ ಜಗದಲ್ಲಿ ಅನಾಸಕ್ತ ಯೋಗಿಯಾದ ಆ ಭಾರತೀ ರಮಣ ವಾಯುವಿನ ಜೀವೋತ್ತಮತ್ವವನ್ನು ಅರಿತು ಸರ್ವ ಕರ್ಮ ಪ್ರೇರಕತ್ವವನ್ನು ಅರಿತು ಅವರನ್ನು ಸ್ಮರಿಸಿ ಭಜಿಸುವುದರೊಳಗೆ ನಿನಗೆ ಪ್ರೀತಿ ಇದೆ ಅಂತ ನನಗೆ ತಿಳಿದಿದೆ ಸ್ವಾಮಿ. ನಿನ್ನ ಪ್ರೀತಿ ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ನಿನ್ನ ಪ್ರೀತಿಯಾಗುವಂತೆ ನನ್ನಿಂದ ಮಾಡಿಸು. ಈ ಪ್ರೇಮದ ತೋಳಿನಿಂದ ನನ್ನನ್ನು ಆಚೆಗೆ ತಳ್ಳಬೇಡ. ತಳ್ಳಿದರೆ ಇದ್ದದ್ದು ಇನ್ನೊಂದು ಆಸರೆ ಇಲ್ಲ, ಪ್ರಪಾತ ಇದೆ. ಮತ್ತೆ ಬಂದು ನಿನ್ನನ್ನು ಕಾಣುವ ಅವಕಾಶವೂ ಇಲ್ಲ. ಬಿದ್ದರೆ ಏಳಲಾಗದ ಪ್ರಪಾತ, ಅಲ್ಲಿ ಕಗ್ಗತ್ತಲು, ಹಿಂಸ್ರ ಪಶುಗಳಿವೆ, ಮುಳ್ಳು ಕಲ್ಲುಗಳಿವೆ, ಹಾವು ಚೇಳುಗಳಿವೆ. ಆ ಕ್ರಂದನ ಕೇಳುವುದಕ್ಕೂ ಯಾರಿಲ್ಲ. ಅರಣ್ಯ ರೋದನ ಅದು, ತಮಸ್ಸು ಅದು, ನರಕ ಅದು, ಪಂಚ ಕಷ್ಟ. ತಳ್ಳಬೇಡ ಆಚೆ. ಹದಿನಾಲ್ಕು ಲೋಕಗಳ ನಾಳುವ ತಂದೆಗೆ ನಾನೊಬ್ಬ ಭಾರನಾದನೆ. ಅನಂತ ತೋಳುಗಳಲ್ಲಿ ಒಂದು ತೋಳು ನನಗಾಗಿರಲಿ. ನಾನೊಂದು ಕುನ್ನಿ, ನಿನ್ನ ತೋಳಿನಲ್ಲಿ ನಿನ್ನ ತೊಡೆಯ ಮೇಲೆ ನೀನಂದದ್ದನ್ನು ಮಾಡಿ, ನೀನು ಬಯಸಿದ್ದನ್ನು ಒಪ್ಪಿಸಿ, ನಿನ್ನ ದಾಸನಾಗಲು ಸಿದ್ಧ. ಒಂದು ಸ್ವಾಮಿ ನಾನು ಅಸ್ವತಂತ್ರ, ಬಯಸಿದ್ದನ್ನು ಮಾಡಿ ಅಂದದ್ದನ್ನು ಈಡೇರಿಸ್ತೇನೆ ಎನ್ನುವ ಸ್ವಾತಂತ್ರ್ಯ ನನಗಿಲ್ಲ ಸ್ವಾಮಿ. ಹೊರಗಿದ್ದು ನೀನು ನುಡಿದದ್ದನ್ನು ಒಳಗಿದ್ದು ನೀನೇ ಮಾಡಿಸಬೇಕು ತಂದೆ. ದೇವಸ್ಯ ಸವಿತುಹು ಧಿಯಃ ನಃ ಪ್ರಚೋದಯಾತ್. ದೇವತೆಗಳ ತಂದೆ, ನಮ್ಮ ನಿಮ್ಮೆಲ್ಲರ ತಂದೆ, ಮಾತರ್ಮೇ ಮಾತರಿಶ್ವನ್ ಪಿತಃ, ಅಂತಹ ವಾಯುದೇವರ ಧಿಯಃ, ಅವರ ಜ್ಞಾನ, ಅವರ ಚಿಂತನೆ, ಅವರ ಸ್ಮರಣೆ ಬರಲಿ. ಆಗ ನಿನ್ನ ಮುಗುಳ್ನಗು, ಮಂದಹಾಸ, ಕಣ್ಣು ಇನ್ನಷ್ಟು ಅರಳಿಯಾವು. ಆ ಅರಳಿದ ಕಮಲದ ಕಣ್ಣು, ಮುಗುಳು ನಗೆ, ನನ್ನ ಅಪಾರವಾದ ಈ ಸಂಸಾರದ ಸಾಗರವನ್ನು ಒಣಗಿಸಿ ನನ್ನನ್ನು ಉದ್ಧಾರ ಮಾಡುವುದಕ್ಕೆ ಬಹುದೊಡ್ಡ ಉಪಾಯ ಸ್ವಾಮಿ. ನಿನಗದು ಸಹಜ ಮುಗುಳು ನಗೆ, ನನಗದು ಕಾಮಧೇನು ಚಿಂತಾಮಣಿ ಕಲ್ಪವೃಕ್ಷ ಅದು. ಅದಕ್ಕಾಗಿ ನಿನ್ನ ಇಚ್ಛೆಗೆ ತಕ್ಕಂತೆ ನಡೆಯುವ ನುಡಿಯುವ ಪ್ರೇರಣೆಯನ್ನು ನೀಡು. ನನಗಾಗಿ ನೀನು ಮಾಡಿದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳ ಉಪಕಾರವನ್ನು ಸ್ಮರಿಸುವ ಭಾವನೆ ಇರಲಿ, ಸ್ಮರಿಸುವ ಯೋಗ ಬರಲಿ. ದೇವಸ್ಯ ಸವಿತುಃ ಧಿಯಃ ನಃ ಪ್ರಚೋದಯಾತ್. ದೇವ ನನಗೆ ಅದು ನೀಡಲಿ ಇದು ನೀಡಲಿ ಇದೇ ಚಿಂತನೆ ಬೇಡ. ದೇವಸ್ಯ ಸವಿತುಃ ಧಿಯಃ, ದೇವಸ್ಯ ಸವಿತೃತ್ವಸ್ಯ ಧಿಯಃ, ಆ ನಿನ್ನ ಸೃಷ್ಟಿಕರ್ತೃತ್ವದ ಚಿಂತನ ನನಗೆ ಬರುವಂತೆ ಮಾಡು ಸ್ವಾಮಿ. ಅನಾದಿ ಸಂಸಾರ, ಕೋಟಿ ಕೋಟಿ ಜನ್ಮಗಳು ಕಳೆದಿವೆ, ಅದೆಷ್ಟು ಪಾಪಗಳ ಬೆಟ್ಟ ಬೆಳೆದು ನಿಂತಿದೆ ಹೇಳಲು ಸಾಧ್ಯವಿಲ್ಲ. ಆ ಎಲ್ಲ ಪಾಪದ ಕೊಳಚೆಯನ್ನು ತೊಳೆಯುವುದಕ್ಕೆ ನೀನು ಮಾಡುವ ಸೃಷ್ಟಿಯ ಚಿಂತನ ಒಂದೇ ದಾರಿ. ನಿನ್ನ ಸೃಷ್ಟಿ ಚಿಂತನವೇ ಅಘ ಮರ್ಷಣ, ಪಾಪ ಪುರುಷನ ವಿಸರ್ಜನೆಗೆ ನಿನ್ನ ಸೃಷ್ಟಿಯ ಧ್ಯಾನವೇ ಸೋಪಾನ. ಬಿಟ್ಟರೆ ಬಿದ್ದಾನು ಪ್ರಪಾತಕ್ಕೆ ಅಂತ ದಯೆಯಿಂದ ತೋಳಿನಲ್ಲಿ ಹಿಡಿದಿದ್ದೆ ಸ್ವಾಮಿ. ಆದರೆ ಈ ಪಾಪದ ಬೆಟ್ಟ ಇರೋವರೆಗೆ ಅಂತರಂಗದಲ್ಲಿ ನಿನ್ನ ದರ್ಶನವನ್ನು ಕೊಡೋದಿಲ್ಲ ನೀನು. ಪಾಪಿಯಾದರೂ ಇರಲಿ ಅಂತ ಇಟ್ಟುಕೊಳ್ಳಬೇಡ. ಅನಂತ ವಜ್ರಗಳಿಗೂ ಮಿಗಿಲಾದ ಗಟ್ಟಿಯಾದ ನಿನ್ನ ಉಗುರುಗಳಿಂದ ನನ್ನ ಪಾಪದ ಬೆಟ್ಟವನ್ನು ಸಿಳಿಹಾಕು. ತಪ್ಪಿದನ ಸ್ವಾಮಿ, ನಾನು ಮಾತನಾಡುವಾಗ ಉಗುರುಗಳಿಂದ ಅನಬಾರದಿತ್ತೆ. ಎಡಗಾಲಿನ ಹೆಬ್ಬೆರಳಿನ ಒಂದೇ ಉಗುರಿನ ತುದಿಯಿಂದ 100 ಕೋಟಿ ಯೋಜನದ ಘನಿಷ್ಠ ಬ್ರಹ್ಮಾಂಡ ಕರ್ಪರವನ್ನು ಭೇದಿಸಿದ ನಿನಗೆ ನನ್ನ ಪಾಪದ ಬೆಟ್ಟವನ್ನು ಒಡೆಯಲು ಉಗುರುಗಳು ಬೇಕಾ? ಒಂದುಗುರಿನ ತುದಿಯ ಸ್ಪರ್ಶ ಮಾತ್ರ ಸಾಕಲ್ವ ಸ್ವಾಮಿ? ಕ್ಷಮಿಸು ನನ್ನನ್ನು. ನಿನ್ನ ಸೃಷ್ಟಿಯ ಚಿಂತನ ಬರಲಿ, ಅದುವೇ ನನ್ನ ಪಾಪಗಳ ಪರಿಹಾರಕ್ಕಿರುವ ದೊಡ್ಡ ಉಪಾಯ. ಏನದು ಸೃಷ್ಟಿ, ಏನದು ಸೃಷ್ಟಿ? ನನಗಾಗಿ ಸೃಷ್ಟಿ, ಅನಂತ ಅವ್ಯಾಕೃತ ಆಕಾಶ, ಅನಂತವಾದ ಆಕಾಶ. ಆ ಆಕಾಶದೊಳಗೆ ನಾನಿದ್ದೇನೆ. ಅನಂತವಾದ ಪ್ರಕೃತಿ, ಎಲ್ಲದಕ್ಕೂ ಬಗೆ ಬಗೆಯ ಸೃಷ್ಟಿ ಇದೆ. ಈ ಅನಂತವಾದ ಆಕಾಶದಲ್ಲಿ ಮೂರ್ತವಾದ ಪದಾರ್ಥಗಳ ಜೋಡಣೆ, ವಿಶ್ವವ್ಯಾಪಿಯಾದ ಅನಂತವಾದ ಪ್ರಕೃತಿಯಲ್ಲಿ ಬಗೆ ಬಗೆಯ ಬಣ್ಣ ಬಣ್ಣದ ಆಕರ್ಷಕವಾದ ವಿವಿಧ ವಿಚಿತ್ರ ವಸ್ತುಗಳ ರೂಪದಲ್ಲಿ ಅದರ ವಿಕಾರ, ಅದರ ಪರಿಣಾಮ, ಅದೇನು ಸ್ವಾಮಿ? ಅದು ಯಾರಲ್ಲಿಯೂ ಕಾಣದ ಕೇಳದ ಶಕ್ತಿ ಎಲ್ಲಿಂದ ನಿನಗೆ? ಅದೇನು ಸ್ವಾತಂತ್ರ್ಯ? ಸಿಕ್ಕದ್ದು ನಿನ್ನ ಕೈಯಲ್ಲಿ ಒಂದು ಪ್ರಕೃತಿ, ಮಾಡಿದ್ದು ಅದೇ ಪ್ರಕೃತಿಯನ್ನು ಬಳಸಿ ಅನಂತ ಅನಂತ ಅನಂತ ಪದಾರ್ಥಗಳು ಒಂದರಂತೆ ಒಂದಿಲ್ಲ. ವೈವಿಧ್ಯ, ವೈಚಿತ್ರ್ಯ, ಅನಿವಾರ್ಯತೆ, ಅವಶ್ಯಕತೆ, ಯಾವ ವಸ್ತುವು ಬೇಕಿಲ್ಲ, ಕೆಲಸಕ್ಕೆ ಬಾರದ್ದು, ಅದೇನೋ ಸೃಷ್ಟಿ ಮಾಡಿ ಎಸೆದ, ಯಾರಿಗೂ ಬರಲಿಲ್ಲ, ಎದಕ್ಕೂ ಬೇಕಾಗಿಲ್ಲ ಅನ್ನುವ ಒಂದು ಒಂದು ಒಂದು ಉದಾಹರಣೆ ಇಲ್ಲ ಸ್ವಾಮಿ. ಒಂದೊಂದು ಕೂದಲು, ಒಂದೊಂದು ಸೆಲ್ಲು, ಹೊರಗಿನ ಒಂದೊಂದು ಕಣ ಕಣ ಕಣ ಸಾರ್ಥಕ. ವ್ಯರ್ಥ ಬಾಳಿನ ಈ ಮೂಢ ಮಾನವ ತಿಳಿದಾನು, ತಿಳಿಯದೆ ಹೋದಾನು. ಆದರೆ ಸೃಷ್ಟಿ ಮಾತ್ರ ಒಂದು ಒಂದು ವ್ಯರ್ಥ ಅಲ್ಲ. ಯತ್ರ ತ್ರಿಸರ್ಗ ಅಮೃಷ, ಅದೇನು ಶಕ್ತಿ, ಅದೇನು ಜ್ಞಾನ, ಅದು ಎಂತಹ ಉತ್ಸಾಹ! ಇಷ್ಟೆಲ್ಲ ಜಡ ಪದಾರ್ಥಗಳ ಸೃಷ್ಟಿಯನ್ನು ಮಾಡಿ ಸುಮ್ಮನೆ ಕುಳಿತಿದ್ದ? ಇಲ್ಲ. ದೇವಸ್ಯ ಸವಿತುಹು, ಜಗದೊಳಗೆಲ್ಲ ತುಂಬಿ ನೀನೇ ನಿನ್ನ ಅನಂತ ರೂಪಗಳನ್ನು ಸೃಷ್ಟಿ ಮಾಡಿಕೊಂಡೆ. ಅಭಿವ್ಯಕ್ತಿ ಮಾಡಿಕೊಂಡೆ. ಪ್ರಾದುರ್ಭಾವ ಎನಿಸಿದೆ. ಅದೇನು ದಯೆ, ಅದೇನು ವೈಭವ! ವಿಶ್ವದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಂದು ಕೀಲದಲ್ಲಿ ಕಣ ಕಣಗಳಲ್ಲಿ. ವ್ಯಾಪ್ತನಾಗಿ ಆ ವಸ್ತುಗಳ ವಿವಿಧ ವಿಚಿತ್ರ ಶಕ್ತಿಗಳಿಗೆ ಪ್ರೇರಕನಾಗಿ ಅದ್ಯಂತಹ ಆಟ ಆಡುವ ದೇವ ಆಟ ಆಡುವ ಸ್ವಾತಂತ್ರ್ಯ ಇದ್ದವನು ತಾನೆ ದೇವ. ನೀನೊಬ್ಬ ದೇವ, ನೀನೊಬ್ಬ ಸ್ವತಂತ್ರ. ಮೈ ಕಂಡಾಗೆಲ್ಲ, ಮೈ ಮುಟ್ಟಿದಾಗೆಲ್ಲ, ಮೈ ನಡೆದಾಗೆಲ್ಲ ಈ ಮೈಯನ್ನು, ದೇಹವನ್ನು, ಶರೀರವನ್ನು ಇದು ಮೈ, ಆದರೆ ಇದು ಮೇ ಅಲ್ಲ, ಇದು ನನ್ನದಲ್ಲ. ಈ ಮೈ ಮೇ ಅಲ್ಲ, ಇದು ಮೇ ಭಗವಂತನದು, ಅಹೇಯನಾದ ಪರಮಾತ್ಮನ ದೇಹ ಇದು. ಅವನ ಅಧೀನ, ಅವನು ಹುಟ್ಟಿಸಿದ್ದು, ಅವನು ಕೊಟ್ಟದ್ದು, ಅವನೇ ಒಳಗಿದ್ದದ್ದು. ನಾನು ಅವನು ಕಾಲು ಹಿಡಿದ, ವಾಯುವಿನ ಕಾಲು ಹಿಡಿದ ಪಾಮರ ಜೀವ. ಅವನು ಎಲ್ಲ ಅಮರರನ್ನೂ ರಕ್ಷಣೆ ಮಾಡುವ ಅಮರ ಪಾ. ನಾನು ಪಾಮರ ಸ್ವಾಮಿ, ತನು ನಿನ್ನದು, ಜೀವನ ನಿನ್ನದು. ಬಗೆ ಬಗೆಯ ಸೌಂದರ್ಯವ ಕಾಡುವುದಕ್ಕೆ ಹಾತೊರೆಯುವ ಕಣ್ಣುಗಳು ನಿನ್ನವು. ಆತ್ಮಸ್ತುತಿ ಕೇಳುವುದಕ್ಕೆ ನಿಗರಿ ನಿಲ್ಲುವ ಕಿವಿಗಳು ನಿನ್ನವು. ನಿನ್ನವು ನಿನ್ನವು ಅನ್ನುವುದಕ್ಕೆ ನಿನ್ನಲ್ಲಿ ದುಂಬಾಲು ಬಿದ್ದು ಕೇಳ್ತೇನೆ ಸ್ವಾಮಿ. ಆತ್ಮಸ್ತುತಿಗೆ ನಿಗರದಂತೆ ಪರಮಾತ್ಮಸ್ತುತಿಗೆ ನಿಗರುವಂತೆ ಮಾಡು. ಬಗೆ ಬಗೆಯ ಸೌಂದರ್ಯವ ಕಂಡು ಮೋಹಿತವಾಗಿ ಪಾಶದಲ್ಲಿ ಸಿಲುಕದಂತೆ ನಿನ್ನ ನಿನ್ನ ಭಕುತರ ದರ್ಶನಕ್ಕೆ ಹಾತೊರೆಯುವಂತೆ ಮಾಡು ಕಣ್ಣುಗಳನ್ನು. ನಿನ್ನ ನಿರ್ಮಾಲ್ಯವನ್ನು, ನಿನ್ನ ಚರಣಕಮಲಗಳಿಗೆ ಅರ್ಪಿತ ಗಂಧವನ್ನು ಆಘ್ರಾಣನ ಮಾಡುವುದಕ್ಕೆ ನನ್ನ ನಾಸಿಕೆ ಇರಲಿ. ನೈವೇದ್ಯದ ರುಚಿ ಸವಿಯುವುದಕ್ಕೆ ನಾಲಿಗೆ ಇರಲಿ. ನಿನಗೆ ಅರ್ಪಿತವಲ್ಲದ ಅಮೇಧ್ಯ ತಿನ್ನುವುದಕ್ಕೆ ಬೇಡ ಈ ನಾಲಿಗೆ. ಯಾತ್ರೆಗಿರಲಿ ಕಾಲುಗಳು, ಸೇವೆಗಿರಲಿ ಕೈಗಳು, ನೀನು ಬೇಡ ಹೇಳಿದ ಕರ್ಮಗಳನ್ನು ಮಾಡುವ ಶಕ್ತಿಯೇ ಬೇಡ ನನ್ನ ಕೈಗೆ. ಹೋಗಬಾರದ ತಾಣಕ್ಕೆ ಹೆಜ್ಜೆ ಇಡುವ ತ್ರಾಣವೇ ಬೇಡ ನನ್ನ ಕಾಲುಗಳಿಗೆ. ಮಾಡಬಾರದ ಕುಕೃತ್ಯವನ್ನು ಮಾಡುವುದಕ್ಕೆ ಮುಂದಾದ ನನ್ನ ಇಂದ್ರಿಯಗಳು, ನನ್ನ ಕೈ ಕಾಲು ಬೀಳಲಿ. ನೀನು ಬೇಕು ಹೇಳಿದ ಕರ್ಮಗಳನ್ನು ಮಾಡುವುದಕ್ಕೆ ಮಾತ್ರ ಮುಂದಾಗಲಿ, ಶಕ್ತಿ ತುಂಬಲಿ. ಧಿಯೋ ಯೋ ನಃ ಪ್ರಚೋದಯಾತ್ ನನ್ನ ಇಂದ್ರಿಯಗಳನ್ನು ನಿನ್ನತ್ತ ಪ್ರೇರಿಸು. ದೇವಸ್ಯ ವಿಷಯೇ ಪ್ರಚೋದಯಾತ್. ಶಾಸ್ತ್ರಗಳ ಶ್ರವಣ ಮಾಡಿಸು, ಗುರುಗಳ ಉಪದೇಶವಾಗುವಂತೆ ಮಾಡು. ಗುರುಷು ಸ್ಥಿತ್ವಾ ತದ್ವಾರ ಜ್ಞಾನೋಪದೇಷ್ಟ್ರೇ. ಗುರುಗಳಲ್ಲಿದ್ದು ಜ್ಞಾನವನ್ನು ನೀಡುವ ಮಹಾಗುರು ಜಗದ್ಗುರು ಗುರು ನೀನು, ಉಪದೇಶ ಮಾಡು. ವೇದಗಳ, ಇತಿಹಾಸಗಳ, ಪುರಾಣಗಳ, ಇವುಗಳೆಲ್ಲದರ ಅರ್ಥವನ್ನು ನಿರ್ಣಯ ಮಾಡುವ ಬ್ರಹ್ಮಸೂತ್ರಗಳ ನೀನು ಪ್ರೀತಿಯಿಂದ ಬರೆಸಿದ ನಿನ್ನ ಪರಮ ಭಕ್ತರಾದ ಶ್ರೀಮದ್ ಆಚಾರ್ಯರ ಸರ್ವ ಮೂಲ ಗ್ರಂಥಗಳ ಶ್ರೀಮದ್ ಆಚಾರ್ಯರ ಪರಮಪ್ರಿಯರಾದ ಅಂತೆಯೇ ನಿನಗೆ ಪ್ರೀತ್ಯಾಸ್ಪದರಾದ ಟೀಕಾಕೃತ್ಪಾದರ ಟೀಕಾಗ್ರಂಥಗಳ ಅವರ ಶಿಷ್ಯರ ಎಲ್ಲ ಟಿಪ್ಪಣಿಕಾರರ ಟಿಪ್ಪಣಿ ಗ್ರಂಥಗಳ ಶ್ರವಣ ಅಧ್ಯಯನ ಅತ್ಯಂತ ದೃಢವಾದ ನೀನುಪದೇಶಿಸಿದ ಯುಕ್ತಿಗಳ ಚಿಂತನ ಎಂಥ ಆಕ್ಷೇಪ ಬಂದರೂ ನಿನ್ನ ಬಗ್ಗೆ ನಿನ್ನ ನುಡಿಯ ಬಗ್ಗೆ ಕಿಂಚಿತ್ತೂ ಸಂಶಯ ಬಾರದ ಜ್ಞಾನದ ದಾರ್ಢ್ಯ ಅಚಲವಾದ ವಿಶ್ವಾಸ ರಕ್ಷತಿ ಇತ್ಯೇವ ವಿಶ್ವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ. ಈ ಭಕ್ತಿ ನನ್ನಲ್ಲಿ ಜೊತೆಗೆ ಬಿಡನೋ ಎನ್ ಕೈ ಶ್ರೀನಿವಾಸ, ಅವನು ನನ್ನ ಕೈ ಬಿಡೋದಿಲ್ಲ ಅನ್ನುವ ನಂಬಿಕೆ ನೀಡಿ ನಡೆಸು ಸ್ವಾಮಿ, ದಯೆ ತೋರು. ನೀನು ಕೊಟ್ಟದ್ದೇನು ಭಾಗ್ಯ ಕಡಿಮೆ ಇಲ್ಲ ಸ್ವಾಮಿ. ಅಂದರೆ ಹೊಳಬಿದ್ದಾವು ನಾಲಿಗೆಯ ಮೇಲೆ, ಅದೆಂಥ ಭಾಗ್ಯ ನೀಡಿದ್ದಿ. ಮಾನವ ಜನ್ಮ ಧಿಯೋ ಯೋ ನಃ ಪ್ರಚೋದಯ, ಇನ್ನಾವ ಯೋನಿಗಳಲ್ಲಿಯೂ ಇಲ್ಲದ ದಿವ್ಯವಾದ ಪರಲೋಕ ಸಾಧನೆಗೆ ಯೋಗ್ಯವಾದ ಪರಬ್ರಹ್ಮನ ಚಿಂತನೆಗೆ ಸಮರ್ಥವಾದ ಬುದ್ಧಿಯನ್ನು ನೀಡಿದ್ದಿ. ಏನು ಕಡಿಮೆ ಇದೆ ನನಗೆ? ಎಂಥ ಸುಂದರವಾದ ದೇಹ, ಎಷ್ಟು ಅನುಕೂಲತೆಗಳು, ಅದೇನು ಬಂಧುಗಳು, ಬಾಂಧವರು, ತಂದೆ ತಾಯಿ, ಇಷ್ಟರು, ಮಿತ್ರರು, ಪ್ರೀತಿ ಮಾಡುವವರು, ನಗುವವರು, ಸಹಾಯ ಹಸ್ತ ಚಾಚುವರು, ಒಂದೇ ಎರಡೇ ಕೊಟ್ಟ ಭಾಗ್ಯಗಳಿಗೆ ಎಣೆ ಉಂಟೆ. ಮೇಲಕ್ಕೆ ಗುರುಗಳು, ಅದೆಂಥ ಗುರುಗಳನ್ನು ನೀಡಿದ್ದಿ ಸ್ವಾಮಿ. ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರ ಪಾದ ಪದ್ಮಗಳಿಗೆ ಮಧುಪದಂತಿರುವ 50 ವರ್ಷಗಳವರೆಗೆ ಅವಿರತವಾಗಿ ಪೂಜೆಗೈದ ಆ ಮಹಾನುಭಾವರನ್ನು ಗುರುಗಳನ್ನಾಗಿ ಕರುಣಿಸಿ ಮಾಡಿದ ಅನುಗ್ರಹ ಎಂಥದು. ಅವರ ಆ ತಪಃಪ್ರಭಾವಲಯದಲ್ಲಿ ನಡೆದಾಡುವ ಓಡಾಡುವ ಅದರಿಂದ ಒಳಗಿನ ಪಾಪಗಳನ್ನು ಕಳೆದುಕೊಂಡು ಪವಿತ್ರಾತ್ಮರಾಗುವ ಸೌಭಾಗ್ಯವನ್ನು ನೀಡಿದೆಯಲ್ಲ, ಅವರ ಉಪದೇಶ, ಅವರ ಮಾರ್ಗದರ್ಶನ, ಅವರ ಅನುಗ್ರಹವನ್ನು ದಯಪಾಲಿಸಿದಿ. ನನಗೆ ನೀನು ಕೊಟ್ಟದ್ದು ಕಡಿಮೆ ಅಂತ ಯಾವ ಬಾಯಿಯಿಂದ ಹೇಳಲಿ? ಆದರೆ ಆ ಗುರುಗಳ ಸದುಪಯೋಗ ಮಾಡಿಕೊಳ್ಳುವ ಭಾಗ್ಯ ಮಾತ್ರ ಮತ್ತೆ ಕರುಣಿಸು. ಅವರ ಆಜ್ಞೆಯನ್ನು ಪಾಲಿಸುವ, ಅವರ ಉಪದೇಶವನ್ನು ಮೆಲಕು ಹಾಕುವ, ಅವರ ಆದರ್ಶವನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವ ಭಾಗ್ಯವನ್ನು ಕೊಟ್ಟರೆ ನೀನು ಕೊಟ್ಟ ಭಾಗ್ಯ ಪರಿಪೂರ್ಣತೆಯನ್ನು ಮುಟ್ಟುವುದಕ್ಕೆ ಸಾಧ್ಯ. ಸ್ವಾಮಿ, ಇದು ಅನಿವಾರ್ಯ ಇದೆ, ಕೊಟ್ಟಿದ್ದೇನಲ್ಲ ಮುಂದಿನದನ್ನು ನೋಡಿಕೊಳ್ಳಿ ಅಂತ ಹೇಳಬೇಡ ಸ್ವಾಮಿ, ಅದು ಜೀವರು ಹೇಳಬಹುದು, ನೀನು ಸ್ವತಂತ್ರ, ನಿನ್ನನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ ನನಗೆ, ಇದು ನನ್ನದು, ಇನ್ನುಳಿದದ್ದು ನಿನ್ನದು ಅಂತ ಹೇಳುವುದಕ್ಕೆ ನಿನ್ನ ಹತ್ರ ಯಾವುದೂ ಇಲ್ಲ ಸ್ವಾಮಿ, ನನ್ನದಲ್ಲ ಹೇಳಿಕೊಳ್ಳುವುದು ಒಂದೂ ಇಲ್ಲ ನಿನ್ನ ಹತ್ರ, ಇದ್ದದ್ದೆಲ್ಲ ನಿನ್ನದೇ, ಎಲ್ಲದರ ಮೇಲೆ ಸ್ವಾತಂತ್ರ್ಯ ನಿನ್ನದು, ಯಾವುದಕ್ಕೂ ನಿನಗೇ ಬಾಗಬೇಕು. ಪರಮಗುರುಗಳು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು 50 ವರ್ಷ ವೇದಾಂತ ಸಾಮ್ರಾಜ್ಯವನ್ನು ಆಳುವ ಗುರುಗಳನ್ನು ನಮಗೆ ನೀಡಿದ ಗುರುಗಳು, ಶಾಂತಮೂರ್ತಿಗಳು, ಸಾಧಕರು, ಪರವಾದಿ ನಿಗ್ರಹ ಮಾಡಿದವರು, ಅವರ ಗುರುಗಳು, ಅವರ ಗುರುಗಳು ಸತ್ಯಧ್ಯಾನ ತೀರ್ಥರು, ದ್ವೈತ ಸಿದ್ಧಾಂತದ ದುಂದುಭಿಯನ್ನು ದೇಶದುದ್ದಗಲಕ್ಕೂ ಮೊಳಗಿ ಸಹಸ್ರಾರು ವಿದ್ವಾಂಸರ ಪರಂಪರೆಯನ್ನೇ ಮುಂದುವರೆಸಿದ ಮಹಾ ಧೀಮಂತರು, ಒಬ್ಬರೇ ಇಬ್ಬರೇ ಸತ್ಯಧರ್ಮತೀರ್ಥರು, ಸತ್ಯಸಂಧತೀರ್ಥರು, ಸತ್ಯಬೋಧರು, ಸತ್ಯನಾಥರು, ರಾಘವೇಂದ್ರ ಸ್ವಾಮಿಗಳವರು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಲೌಕಿಕವಾಗಿ ಅಲೌಕಿಕವಾಗಿ ದಿವ್ಯವಾದ ಜ್ಞಾನವನ್ನು ತಮ್ಮ ಗ್ರಂಥಗಳ ಮೂಲಕ ಜಗತ್ತಿಗೆ ನೀಡಿ ಉದ್ಧರಿಸಿದವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಟಿಪ್ಪಣಿಕಾರರ ಪರಂಪರೆಯನ್ನು ಜಗತ್ತಿಗೆ ನೀಡಿದವರು. ವಾದಿರಾಜರು, ವ್ಯಾಸರಾಜರು, ತಮ್ಮ ಗ್ರಂಥಗಳಿಂದ ಇಡೀ ಜಗತ್ತಿಗೆ ತತ್ವಜ್ಞಾನದ ವೃಷ್ಟಿಯನ್ನೇ ಸುರಿದವರು ಮಹಾನುಭಾವರು ಇಬ್ಬರು, ಶ್ರೀಪಾದರಾಜರು. ಇಂತಹ ಮಹಾಜ್ಞಾನಿಗಳನ್ನು, ವ್ಯಾಸರಾಜರಂತಹ ಜ್ಞಾನಿಗಳನ್ನು ಜಗತ್ತಿಗೆ ನೀಡಿದವರು. ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯಗಳ ದಿವ್ಯವಾದ ಪರಂಪರೆಯನ್ನು ಮುಂದುವರೆಸಿದವರು. ರಘುನಾಥ ತೀರ್ಥ ಶ್ರೀಪಾದಂಗಳವರು ವಿದ್ವತ್ಕುಲ ಚಕ್ರವರ್ತಿಗಳು, ವಿದ್ಯಾಧಿರಾಜ ತೀರ್ಥರು, ತತ್ವಜ್ಞಾನದ ಪ್ರಪಂಚದಲ್ಲಿಯೇ ಸೂರ್ಯನಂತೆ ಬೆಳಗುವ ಶ್ರೀಮಠ್ ಟೀಕಾಕೃತ್ಪಾದರು, ಜಾಗತಿಕ ಎಲ್ಲ ದುರ್ವಿಚಾರಗಳ ವಿಮರ್ಶೆಯನ್ನು ಮಾಡಿ ಸತ್ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿದ ಪರಮ ಪರಮೋಪಕಾರ ಮಾಡಿದ ಮಹಾನುಭಾವರು ಶ್ರೀಮತ್ ಟೀಕಾಕೃತ್ಪಾದರು. ಅಕ್ಷೋಭ್ಯತೀರ್ಥರು, ಮಾಧವತೀರ್ಥರು, ನರಹರಿತೀರ್ಥರು, ಪದ್ಮನಾಭತೀರ್ಥರು, ಏನಿದು ಪರಂಪರೆ! ಒಬ್ಬೊಬ್ಬರು ಎಂತಹ ಮಹನೀಯರು! ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಒಬ್ಬರೇ ಇಬ್ಬರೇ ಅನೇಕ ಹರಿದಾಸರು, ಇವರೆಲ್ಲರಿಗೆ ಜ್ಞಾನವನ್ನು ತುಂಬುವ, ಶಕ್ತಿಯನ್ನು ತುಂಬುವ, ಇವರೊಳಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿ ಮಾಡಿಸುವ ಮಹಾನುಭಾವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಗುರುಗಳನ್ನು ನಮಗೆ ನೀಡಿದ್ದಿ ಸ್ವಾಮಿ, ನನ್ನದೇನು ಭಾಗ್ಯ ಕಡಿಮೆ ಇದೆ? ಏನೋ ತಿಂಡಿ ಕೊಟ್ಟು ತಡಿಸಿಲ್ಲ ನಮ್ಮನ್ನು. ಅಮೃತ ಕೊಡ್ತಾ ಇದ್ದಿ ಸ್ವಾಮಿ, ಅಮೃತವನ್ನು ನೀಡ್ತಾ ಇದ್ದಿ. ಮತ್ತೇಕೆ ಬಂದೆ ಬೇಡುವುದಕ್ಕೆ ಅನಬೇಡ ಸ್ವಾಮಿ, ಕೊಟ್ಟದ್ದಿಲ್ಲ ಅಂತ ಬಂದದ್ದಲ್ಲ, ನಾನು ಬಳಸಿದ್ದಿಲ್ಲ ಅನ್ನೋದಕ್ಕಾಗಿ, ಬಳಸಿಕೊಂಡು ಜ್ಞಾನ ಬೆಳೆಸಿಕೊಂಡು ಉಳಿಸಿಕೊಳ್ಳುವ ಅಪೇಕ್ಷೆಯಿಂದ ಬಂದಿದ್ದೇನೆ. ಅದನ್ನು ನೀಡಿ ಅನುಗ್ರಹ ಮಾಡು. ಹೊಟ್ಟೆಗೆ ಕೊಟ್ಟಿದ್ದಿ, ಅನ್ನವನ್ನು ಕೊಟ್ಟಿದ್ದಿ, ನನಗೇನು ಕಡಿಮೆ ಮಾಡಿಲ್ಲ. ತುಂಬಿ ಅನ್ನ ಇದೆ ಜಗದಲ್ಲಿ, ಕೊರತೆ ಇಲ್ಲ. ಹುಟ್ಟಿಸಿದ ದೇವ ಹುಲ್ಲು ಮೇಯಿಸಲಾರ, ಏನು ಕಡಿಮೆ ಇಲ್ಲ. ನನಗನ್ನ ಕೊಟ್ಟರೆ ನಾನು ಇರಬಹುದೇ ಸ್ವಾಮಿ? ನನ್ನ ತಂದೆ ತಂದೆ ತಂದೆ, ತಾತ ಮುತ್ತಾತ, ಅಂದಿನಿಂದ ಎಲ್ಲರಿಗೆ ಅನ್ನ ನೀಡಿದ್ದಿ, ಅನ್ನುವುದಕ್ಕೆ ಬದುಕಿದರು, ಅನ್ನುವುದಕ್ಕೆ ವೀರ್ಯವಂತರಾದರು, ಅನ್ನುವುದಕ್ಕೆ ಸಂತಾನ ಭಾಗಿಗಳಾದರು. ನಾನಿಲ್ಲಿ ಬಂದೆ, ನಾನಿಲ್ಲಿ ಬರುವುದಕ್ಕೆ, ಇಂದು ನನಗೆ ಅನ್ನ ನೀಡಿ ಬದುಕಿಸುವುದೊಂದೇ ಅಲ್ಲ, ಅನಾದಿ ಕಾಲದಿಂದ ಈ ಪರಂಪರೆಯನ್ನು ಹರಿಸುವುದಕ್ಕೆ ಬೇಕಾದ ಅನ್ನವನ್ನು ನೀಡಿ ನೀಡಿ ನೀಡಿ ನಡೆಸಿದ ಮಹಾದೈವ ನೀನು. ನೀನೇನು ನನಗೆ ಕಡಿಮೆ ಕೊಟ್ಟೆ ಸ್ವಾಮಿ? ಸ್ವಾಮಿ, ಆದರೆ ನಾಚಿಗೆ ಇಲ್ಲದ ನಾನು ಅದೇ ಅನ್ನವನ್ನು ಉಂಡು ನಿನ್ನ ಆಜ್ಞೆಯನ್ನು ಮೀರಿ ನಿನ್ನನ್ನೇ ನಿಂದಿಸಿ ನಿನ್ನ ದ್ರೋಹಿಗಳನ್ನೇ ಕೂಡಿ ಏನೇನೋ ತಪ್ಪುಗಳನ್ನು ಯಾವ್ಯಾವ ಜನ್ಮಗಳಲ್ಲಿ ಏನೇನು ಮಾಡಿದೆನೋ, ಈಗ ಉಂಡ ಅನ್ನ ಪವಿತ್ರವಾದ ನನ್ನ ಮನಸ್ಸಿನ ನಿರ್ಮಾಣಕ್ಕೆ ಕಾರಣವಾಗ್ತಾ ಇಲ್ಲ. ಯತ್ ಸೂಕ್ಷ್ಮಂ ತನ್ಮನಃ, ಉಂಡ ಈ ಅನ್ನ ಮನವಾಗಿ ಪರಿಣಮಿಸಬೇಕಲ್ವೇ? ಅದು ಸಾತ್ವಿಕ ಮನವಾಗಿ ಪರಿಣಮಿಸಲಿ. ನಾನು ಮಾಡಿದ ಪಾಪಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯದ ರೂಪದಲ್ಲಿ ಅದರ ವಿಕಾರವಾಗ್ತಾ ಇದೆ. ಬೇಡ ಸ್ವಾಮಿ, ಬೇಡ ಪರೀಕ್ಷೆ. ನಾನು ಇಷ್ಟು ಹೊತ್ತು ಇವತ್ತು ಗುರುಗಳ ಪರಂಪರೆಯನ್ನು ನಿನ್ನ ಮುಂದೆ ಬಿಚ್ಚಿಟ್ಟದ್ದು ಕಾರಣವೇ ನನ್ನ ಮುಖ ನಿನ್ನ ಕಣ್ಣ ಮುಂದೆ ಬರದಿರಲಿ. ನಾನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದವ. ಶ್ರೀಮಟ್ಟಿಕಾಕೃತ್ಪಾದಾದಿ ಮಹನೀಯರ ಶಿಷ್ಯರ ಪರಂಪರೆಯಲ್ಲಿ ಬಂದವ. ನಿದ್ದೆ ಇಲ್ಲದೆ, ಅನ್ನ ಆಹಾರಗಳಿಲ್ಲದೆ, ಕಷ್ಟ ನಷ್ಟಗಳ ಸಹನೆಯನ್ನು ತಪವೆಂದು ಭಾವಿಸಿ ಸೇವಿಸಿದ 50 ವರ್ಷಗಳವರೆಗೆ ನಿನ್ನನ್ನು ಆರಾಧಿಸಿದ ಗುರುಗಳ ಶಿಷ್ಯ, ಅವರ ಮುಖವನ್ನು ನೋಡಿ ನನ್ನ ಪಾಪಗಳನ್ನು ಮರೆತು ನಾನುಂಡ ಅನ್ನವನ್ನು, ನಿನ್ನ ಭಕ್ತಿ, ನಿನ್ನ ಜ್ಞಾನ, ಸಂಸಾರದಲ್ಲಿ ವಿರಕುತಿ, ಆ ರೀತಿಯಲ್ಲಿ ಪರಿಣಾಮವಾಗುವ ಹಾಗೆ ಅನ್ನವನ್ನು ಕರಗಿಸು, ನನ್ನ ಪಾಪಗಳನ್ನು ಕಂಡು ನಿನ್ನ ಮನ ಕರಗಿದ್ದರೆ ನಾನುಂಡ ಅನ್ನವನ್ನು ಜ್ಞಾನ ಭಕ್ತಿ ವೈರಾಗ್ಯಗಳ ರೂಪದಲ್ಲಿ ಕರಗಿಸು ಸ್ವಾಮಿ, ನನ್ನನ್ನು ಮರಗಿಸಬೇಡ. ನಿನ್ನ ಪ್ರೀತಿಯ ತೋಳಿನೊಳಗೆ ಹೀಗೆ ಒರಗಿಸು. ಅಂತೂ ಈ ಬಾಲಿಶ ಪಾಮರ ಮಾನವ ಜಂತುವಿನಿಂದ ಗುರುಗಳ ಪ್ರೀತಿಗಾಗಿ ವಾಯುದೇವರ ಹೃದಯ ಗುಹೆಯಲ್ಲಡಗಿದ ನಿನ್ನ ಪ್ರೀತಿಗಾಗಿ ಗಾಯತ್ರಿ ಜಪವನ್ನು ಮಾಡಿಸಿದೆ, ರಾಮಕೃಷ್ಣ ಮಂತ್ರದ ಜಪವನ್ನು ಮಾಡಿಸಿದೆ, ದಯಾಘನ ದಯಾನಿಧೇ ದಯಾನಿಧೇ ದಯಾನಿಧೇ ದಯಾನಿಧೇ ನಮೋ ನಮೋ ನಮೋ ನಮೋ ನಮೋ ನಮೋ ನಮೋ ನಮಃ. ಅದೇನು 100 ಕೋಟಿ ಸಂಖ್ಯೆ ದೊಡ್ಡದು, ನೆನೆದರೆ ಭಯ. ಅಭಯನಾದ ನೀನು ಅಭಯ ಪದವಿಯನ್ನು ನೀಡುವುದಕ್ಕೆ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಂದ ಈ ಸಾಧನೆಯನ್ನು ಮಾಡಿಸಿದೆ ತಂದೆ, ಸಾರ್ಥಕ ಮಾಡು. ಮಾಡುವಾಗ ಮನ ಅಲ್ಲಿ ಇಲ್ಲಿ ಹಾರಿದ್ದುಂಟು, ನಾನು ನನ್ನದ ಎಂಬ ಭಾವನೆಗಳು ಒಳಗೆ ನುಸುಳಿದ್ದುಂಟು. ನಿನ್ನ ಸೂಕ್ಷ್ಮ ದೃಷ್ಟಿಯಿಂದ ನನ್ನ ಮನದ ಅಂತರಂಗದೊಳಗಿರುವ ಆ ಭಾವನಾ ರೇಖೆಗಳನ್ನು ಗಮನಿಸಬೇಡ ಸ್ವಾಮಿ. ನೀನೇ ಮಾಡಿಸಿದ ಈ ಜಪಯಜ್ಞದಿಂದ ಸಂತುಷ್ಟನಾಗಿ ತೃಪ್ತನಾಗಿ ಅನುಗ್ರಹಿಸು, ಸಾಧನೆ ಮಾಡಿಸು, ಇನ್ನಷ್ಟು ಜಪಯಜ್ಞ ಜ್ಞಾನಯಜ್ಞಗಳು ನಡೆಯುವಂತೆ ಮಾಡು. ಇಂತಹ ಗುರುಗಳ ಸೇವೆ ಮಾಡುವ ಉಪದೇಶ ಪಡೆಯುವ ಭಾಗ್ಯವನ್ನು ಮತ್ತೆ ಮತ್ತೆ ಕರುಣಿಸು. ಸಜ್ಜನರಿಗೆ ಅನ್ನದಾನ ಮಾಡುವ ದೇವರ ನೈವೇದ್ಯವನ್ನೇ ಸಜ್ಜನರಿಗೆ ನೀಡಿ ಉಳಿದ ಪವಿತ್ರ ಅನ್ನವನ್ನು ಸ್ವೀಕರಿಸಿ ಸಾತ್ವಿಕ ಮನೋಭಾವನೆಗಳನ್ನು ತಳೆಯುವ ಕಳೆ ನಮ್ಮಲ್ಲಿ ಬರಲಿ. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ. ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ಇದಂ ಜ್ಞಾನಂ ಹರೇ ಪೂಜಾ ಹರೇರೇ ಬೋಧಿತಂ ಸದಾ ಹರ್ಯಧೀನಂಚ ಸರ್ವತ್ರೇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ಬಹುಶರಾಮ ಪ್ರಸನ್ನ ವಿಠಲಾಭಿನ್ನ ಬಿಂಬಮೂರ್ತ್ಯಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಇದೇ ಒಂದು ಭಕ್ತಿಭಾವದಿಂದ ನಮ್ಮ ಮನಸ್ಸನ್ನೆಲ್ಲ ತುಂಬಿಕೊಂಡು ಇಡೀ ದಿನವನ್ನು ಮಾತ್ರವಲ್ಲ ಇಡೀ ವರ್ಷವನ್ನು ಮಾತ್ರವಲ್ಲ ಇಡೀ ಜನ್ಮ ತುಂಬಿ ನಮ್ಮ ಮನಸ್ಸಿನಲ್ಲಿ ಗುರುಗಳ ಈ ಉಪದೇಶದ ವಾಣಿ ಆ ಭಗವಂತನ ದಿವ್ಯವಾದ ಕರುಣಾಪೂರಿತವಾದ ಆ ಅನುಗ್ರಹದ ರಸಧಾರೆ ನಮ್ಮ ಮನಸ್ಸಿನಲ್ಲಿ ಸದಾ ಹರಿಯುತ್ತಿರಲಿ. ಪರಮಪೂಜ್ಯ ಗುರುಗಳು ಮಹಾಕರುಣೆ ಮಾಡಿ ತಾವು ಪ್ರತಿನಿತ್ಯ ಅನುಭವಿಸುವ ಅವರ ಅನುಭಾವದಿಂದ ಅವರು ಕಂಡುಕೊಂಡ ಆ ಭಗವಂತನ ದಿವ್ಯ ಮಂಗಲ ಮೂರ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಗುರುಗಳಿಗೆ ಕೋಟಿ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಈ ಭಾಗ್ಯ ಮತ್ತೆ ಮತ್ತೆ ನಮಗೆ ಸಿಗಲಿ. ತಮ್ಮ ಉಪದೇಶದ ವಾಣಿ ಕಿವಿಯಲ್ಲಿ ಮಾತ್ರ ಅಲ್ಲ ಮನಸ್ಸಿನಲ್ಲೂ ನೆಲೆ ನಿಲ್ಲಲಿ. ಇದರ ಮರೆವು ಎಂದಿಗೂ ಆಗುವುದು ಬೇಡ. ನಾವು ಪಾಮರರು ಇಂದು ಕಲತದ್ದನ್ನು ನಾಳೆ ಮರೆಯುವ ಹುಲು ಮಾನವರು ನಾವು. ನಿಮ್ಮ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ. ನೀವು ಉಪದೇಶಿಸಿದ ಸಾವಿರ ಸಾವಿರ ಸಾವಿರ ತತ್ವಗಳಲ್ಲಿ ಸಾಸಿವೆಯಷ್ಟಾದರೂ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನೆಲೆ ಊರುವಂತೆ ತಾವು ಅನುಗ್ರಹಿಸಿ ಎಂಬುದಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಜಪವನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶತಕೋಟಿ ಗಾಯತ್ರಿ ಜಪದ ಸಮರ್ಪಣೆಯ ರೂಪವಾಗಿ ಜುಲೈ 8ನೇ ತಾರೀಕು ಒಂದು ಗಾಯತ್ರಿ ಮಹಾಯಾಗವನ್ನು ಶತಮಾನೋತ್ಸವದ ಸಮಾರೋಪ ಹಾಗೂ ಶತಕೋಟಿ ಗಾಯತ್ರಿ ಜಪದ ಸಮಾರೋಪದ ಅಂಗವಾಗಿ ಶತಕೋಟಿ ಗಾಯತ್ರಿ ಜಪದ ಮಹಾಯಾಗವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಎಲ್ಲ ಭಕ್ತರು ಆಗ ಆಗಮಿಸಬೇಕು. ಯಾರು ಈ ಕಳೆದ 2 ವರ್ಷಗಳಿಂದ ಗಾಯತ್ರಿ ಜಪವನ್ನು ಮಾಡಿದ್ದೀರಿ, ಈ ಶತಕೋಟಿ ಗಾಯತ್ರಿ ಜಪದ ಅಂಗವಾಗಿ ತಾವು ಮಾಡಿದ ಗಾಯತ್ರಿ ಜಪದ ಸಂಖ್ಯೆಯನ್ನು ನಮಗೆ ಸೂಚಿಸಬಹುದು. ನಮ್ಮ ಆಫೀಸಿನಲ್ಲಿ ಡ್ರಾಪ್ ಬಾಕ್ಸ್ ಇದೆ, ಅದರಲ್ಲಿ ತಮ್ಮ ಹೆಸರು, ತಮ್ಮ ಗೋತ್ರ, ತಮ್ಮ ಮೊಬೈಲ್ ನಂಬರು ಹಾಗೂ ತಾವು ಮಾಡಿದ ಜಪದ ಸಂಖ್ಯೆಯನ್ನು ನಮೂದಿಸಿ ಅದರಲ್ಲಿ ಹಾಕಿದರೆ ನಮಗೆ ಸಂಖ್ಯೆಯ ಕೌಂಟಿಗೆ ಅನುಕೂಲ ಆಗತ್ತೆ. ಭಕ್ತರು ಅದರ ಲಾಭವನ್ನು ಪಡೆಯಬಹುದು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಸರಿಯಾಗಿ 9 ಗಂಟೆಗೆ ಮೂಲರಾಮದೇವರ ಮಹಾಸಂಸ್ಥಾನ ಪೂಜೆ ಪ್ರಾರಂಭವಾಗತ್ತೆ. ಈಗ ಬೆಳಗಿನಿಂದ ಬಂದಂತಹ ತಮಗೆ ತಮ್ಮ ಅಪೇಕ್ಷೆ ಇದ್ದರೆ ಹಿತವಾದ ಹಾಟಾದ ಸಣ್ಣ ಪಾನೀಯದ ವ್ಯವಸ್ಥೆ ಜಯತೀರ್ಥ ವಿದ್ಯಾಪೀಠದ ಮುಂದೆ ಮಾಡಲಾಗಿದೆ. ಅಪೇಕ್ಷೆ ಇದ್ದ ಭಕ್ತರು ಅದರ ಲಾಭವನ್ನು ಪಡೆಯಬಹುದು. ಪಾನೀಯದ ವ್ಯವಸ್ಥೆಯನ್ನು ಜಯ